ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ 590ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಸೋಮಶೇಖರ್ ಎಸ್ ರೂಳಿ. ನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳುವಿರಿ. ತದನಂತರ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂದೆನವರ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು ಪ್ರಸಾರವಾಗಲಿವೆ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ ಬಿಸಿಜಿ, ಹೆಪಟೈಟಿಸ್ ಬಿ ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾ ವೈರಸ್ ಪೋಲಿಯೋ ಲಸಿಕೆ ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ ಪಿಸಿಬಿ ಲಸಿಕೆ, 9 ತಿಂಗಳ ನಂತರ 1ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 1ನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 2ನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ 1, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸ್ದ್ಯಾ? ಇತ್ತೀಚೆಗೆ ಸಣ್ಣಾನೆ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ್ವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೆ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ 590ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಸೋಮಶೇಖರ್ ಎಸ್ ರೂಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕಳೆದ ವಾರ ನಾವು ಏನನ್ಕೊಂಡಿದ್ವಿ ಅದೇ ರೀತಿಯಾದಂತಹ ವಾತಾವರಣವನ್ನು ನೋಡಿದ್ವಿ. ಶುಭ್ರವಾದಂತಹ ಆಕಾಶ, ಒಳ್ಳೆ ಬಿಸಿಲು ಮತ್ತು ತಂಪು ಹವೆ, ಇವೆಲ್ಲದರ ನಡುವೆ ತಾವು ತಮ್ಮ ಏನು ಕೃಷಿ ಚಟುವಟಿಕೆಗಳಾದವ, ವಿಶೇಷವಾಗಿ ಕೊಯ್ಲು ಮತ್ತು ಕೊಯ್ಲೋತ್ತರದ ಏನು ಕೆಲಸಗಳಾದವ, ಆ ಎಲ್ಲ ಕೆಲಸಗಳನ್ನು ತಾವು ಮಾಡಿಕೊಂಡು ಹೋಗ್ತಾ ಇದ್ದೀರಿ ನಿರಾತಂಕವಾಗಿ ಅನ್ನುವಂತಹ ಒಂದು ಭಾವನೆ ನಮ್ದು. ಮುಂದಿನ ದಿನಗಳಲ್ಲಿ ಸಹಿತ ಈ ಎಲ್ಲ ಕೆಲಸಗಳನ್ನು ತಾವು ಮುಂದುವರೆಸಬಹುದಾಗಿದೆ. ಮತ್ತು ಏನು ತಾವು ಇಲ್ಲಿ ತನಕ ಕಷ್ಟಪಟ್ಟು ಬೆಳೆದಿದ್ದೀರಿ ಆ ಒಂದು ಉತ್ಪನ್ನಕ್ಕೆ ಒಳ್ಳೆ ಬೆಲೆ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಳ್ತಾ ಇದ್ದೀರಿ ಅನ್ನುವಂತಹ ಭಾವನೆ ನಮ್ದು. ವಾತಾವರಣದೊಳಗೆ ಏನೂ ಏರುಪೇರುಗಳಿರಲಿಲ್ಲ, ಬಿಸಿಲು ಸ್ವಲ್ಪ ಕೆಲವು ದಿನಗಳಿಂದ ಹೆಚ್ಚಾಗಿದೆ ಅನ್ನುವಂತಹ ಮಾತಿದೆ, ಅದು ತಮ್ಮ ಅನುಭವಕ್ಕೆ ಬಂದಿರಬಹುದು. ಸ್ವಲ್ಪ ಬಿಸಿಲು ಮುಂಜಾನೆಯಿಂದ ಮಧ್ಯಾಹ್ನ ತನಕ ಹೊಳೆದಾಗ ಬಹಳಷ್ಟು ಸೆಕೆ ಆಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಸಹಜ ಕೂಡ ಹೌದು, ಮಕರ ಸಂಕ್ರಾಂತಿಯ ನಂತರ ಬಿಸಿಲು ಸ್ವಲ್ಪ ಹೆಚ್ಚಾಗಿ ಆಗುವಂತದ್ದು, ಮತ್ತು ಅದೇ ರೀತಿಯಾಗಿ ಚಳಿ ಕೂಡ ಕಡಿಮೆ ಆಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಮುಂಜಾನೆ ಸಮಯದೊಳಗೆ ಮತ್ತು ಸಾಯಂಕಾಲದ ಸಮಯದೊಳಗೆ ಸ್ವಲ್ಪ ತಂಪು ಹವೆ 17-18 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುವಂತಹ ಒಂದು ದಾಖಲೆ ಇದೆ. ಅದು ಬಹಳ ಆಹ್ಲಾದಕರವಾದಂತಹ ಒಂದು ತಂಪು ಹವೆ ಅಂತ ಹೇಳಬಹುದು. ಅದರಿಂದ ನಮಗೆ ತೊಂದರೆ ಆಗುವಂತದ್ದಾಗಲಿ ಅಥವಾ ಬಹಳ ಚಳಿಯಾದಪ್ಪ ನಡುಗ್ತೀವಪ್ಪ ಅನ್ನುವಂತಹ ಅಲ್ಲಿ ವಿಚಾರಗಳು ಏನೂ ಇಲ್ಲ. ಆಹ್ಲಾದಕರವಾದಂತಹ ಒಂದು ವಾತಾವರಣ ಒಟ್ಟಿನೊಳಗೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಈ ಸದ್ಯಕ್ಕೆ ಐತಿ ಅಂತ ಹೇಳಿ ಹೇಳಬಹುದು. ಮುಂದಿನ ದಿನಗಳಲ್ಲಿ ಸಹಿತ ಇದೇ ಒಂದು ವಾತಾವರಣ ಮುಂದುವರಿತದ ಅನ್ನುವಂತಹ ಸೂಚನೆಯನ್ನು ತಜ್ಞರು ಕೊಟ್ಟಿದ್ದಾರೆ. ಅದನ್ನು ಮುಂದಿನ ಕ್ಷಣಗಳಲ್ಲಿ ಏನೇನದ ಅನ್ನೋದನ್ನ ನಾವು ನೋಡೋಣ. ತಾವು ಏನು ಕೊಯ್ಲು ಮತ್ತು ಕೊಯ್ಲೋತ್ತರದ ಕೆಲಸಗಳನ್ನ ಮಾಡಿಕೊಂಡು ಹೊಂಟಿದ್ದೀರಿ, ಅವುಗಳನ್ನ ಮುಂದುವರೆಸಿಕೊಂಡು ಗುಣಮಟ್ಟದ ಉತ್ಪನ್ನವನ್ನ ತೆಗೆಯೋದ್ರ ಕಡೆ ತಾವು ಬಹಳಷ್ಟು ಲಕ್ಷ್ಯ ವಹಿಸಬೇಕು. ವಿಶೇಷವಾಗಿ ಏನು ಉತ್ಪನ್ನವನ್ನ ತಾವು ಒಣಗಿಸ್ತಾ ಇರ್ತಿರಲ್ಲ, ಅದನ್ನ ಸರಿಯಾಗಿ ಒಣಗಿಸಿ ಹೊಲದಿಂದ ಮನೆಗೆ ಹೋಗುವಂತಹ ಒಂದು ಏನು ಸಂದರ್ಭ ಇರ್ತದಲ್ಲ, ಆ ಸಂದರ್ಭ ಬಹಳ ಮುಖ್ಯವಾದಂತಹದ್ದು. ಒಂದ್ ವೇಳೆ ನಿಮ್ಮ ಉತ್ಪನ್ನ ಕಾಳುಗಳು ಧಾನ್ಯ ಇವು ಸರಿಯಾಗಿ ಒಣಗಲಿಲ್ಲ ಅಂತಂದ್ರೆ ಮಣ್ಣಿನೊಳಗಿರುವಂತಹ ರೋಗಾಣುಗಳು ಕೀಟಾಣುಗಳು ಅವೆಲ್ಲ ಕೆಲವೊಮ್ಮೆ ಈ ಧಾನ್ಯಗಳ ಜೊತೆಗೆ ಹೋಗಿ ಸಂಗ್ರಹ ಏನ್ ಮಾಡ್ತಿರ್ತಿರಲ್ಲ ಅಲ್ಲಿ ತೊಂದರೆ ಕೊಡುವಂತಹ ಸಾಧ್ಯತೆಗಳು ಇರ್ತಾವ. ಇದರಿಂದಾಗಿ ಸಾಕಷ್ಟು ನುಕ್ಸಾನ್ ಆಗುವಂತಹದ್ದನ್ನು ಕೂಡ ನಾವು ನೋಡಿವಿ. ಶೇಕಡಾ 20-30% ನುಕ್ಸಾನು ಆಗ್ತದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದರ ಅನುಭವ ತಮಗೂ ಕೂಡ ಆಗಿರಬಹುದು. ಅದಕ್ಕೆ ಉತ್ಪನ್ನ ನಾವು ಹೊಲದಿಂದ ಏನು ಮನೆ ತಗೊಂಡು ಹೋಗ್ತೀವಿ ಅಂತಹ ಸಂದರ್ಭದೊಳಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸ್ವಚ್ಛವಾದಂತಹ ಒಂದು ದವಸವನ್ನ ನಾವು ಒಯ್ಯಬೇಕು, ಸ್ವಚ್ಛವಾಗಿರಬೇಕು, ಒಣಗಿರಬೇಕು. ಸಾಕಷ್ಟು ಈಗಂತೂ ಬಿಸಿಲದ ನೀವು ಏನಾದರೂ ಮಾಡಿ ಕಾಳುಗಳನ್ನ ಒಳ್ಳೆ ರೀತಿಯಿಂದ ಒಣಗಿಸಿ ಅವುಗಳನ್ನ ಸಂಗ್ರಹ ಮಾಡುವುದರ ಕಡೆ ಗಮನ ವಹಿಸಬೇಕು. ಹಸಿ ಇತ್ತು ಅಂತಂದ್ರೆ ಅಲ್ಲಿ ಬೂಸ್ಟ್ ಬೆಳೀತದ, ಶಿಲೀಂಧ್ರಗಳು ಬೆಳೀತಾವ, ಬೇರೆ ಬೇರೆ ಜೀವಾಣುಗಳಿಗೆ ಅಲ್ಲಿ ಅವಕಾಶ ಆಗ್ತದೆ. ಅದೇ ರೀತಿಯಾಗಿ ತಾವು ಏನು ಸಂಗ್ರಹ ಮಾಡ್ತಿರ್ತಿರಲ್ಲ ಕೊಠಡಿಗಳು, ಅವು ಕೂಡ ಒಳ್ಳೆ ಗಾಳಿ ಬೆಳಕು ಆಡುವಂಗೆ ಇರಬೇಕು. ಅಲ್ಲಿ ನೀರಿನ ಅಂಶ ಯಾವುದೇ ಸಂದರ್ಭದೊಳಗೂ ಇರಬಾರದು. ಮತ್ತ ತಾವು ಧಾನ್ಯಗಳನ್ನೇನು ಸಂಗ್ರಹ ಮಾಡ್ತೀರಿ ಚೀಲಗಳಲ್ಲಿ ಹಾಕಿ, ಆ ಚೀಲಗಳನ್ನ ಅಥವಾ ಡಬ್ಬಿಗಳನ್ನ ಬಿನ್ಗಳನ್ನ ನೀವು ಫಳಿ ಮೇಲೆ ಸಂಗ್ರಹ ಮಾಡಿ ಇಡಬೇಕು. ನೇರವಾಗಿ ನೆಲದ ಮೇಲೆ ಇಡಬಾರದು. ಮತ್ತೆ ನೇರವಾಗಿ ತಾವು ಸಂಗ್ರಹ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಗೋಡೆಗೆ ಕೂಡ ಹತ್ತಬಾರದು. ಅಂದ್ರೆ ಸ್ವಲ್ಪ ಗೋಡೆ ಬಿಟ್ಟು ಮುಂದಕ್ಕೆ ಚೀಲಗಳನ್ನ ಹೊಂದಿಸಿ ಇಡಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಹೆಗ್ಗಣ ಓಡಾಡ್ತಿರ್ತಾವ ಮತ್ತೆ ಹುಳುಗಳು ಸಹಿತ ಬರ್ತಿರ್ತಾವ, ಅದಕ್ಕೆ ಅವಕ್ಕೆ ಎಲ್ಲೂ ಆಧಾರ ಇರಲಾರದಂಗ ಆಗ್ತದೆ. ಈ ವಿಷಯದ ಕಡೆ ತಾವು ಗಮನ ಕೊಡಬೇಕು. ಮತ್ತೆ ಈಗಾಗಲೇ ಹೇಳದಂಗ ನೆಲದ ಮೇಲೆ ನೇರವಾಗಿ ಚೀಲಗಳನ್ನ ಒಟ್ಟಬಾರದು. ಕೆಳಗೆ 1-2 ಇಂಚಿನ ಎತ್ತರ ಇರುವಂತಹ ಒಂದು ಫಳಿಯನ್ನ ಇಟ್ಟು ಅದರ ಮೇಲೆ ತಾವು ಚೀಲಗಳನ್ನ ಒಟ್ಟು ಮಾಡಬೇಕು. ಸಂಗ್ರಹ ಮಾಡುವುದು ಬಹಳ ಮುಖ್ಯವಾದಂತಹದ್ದು. ವೈಜ್ಞಾನಿಕವಾಗಿ ಸಂಗ್ರಹ ಮಾಡಿದರೆ ತಾವು ಸುಮಾರು ಕಾಲ ತನಕನು ಧಾನ್ಯಗಳನ್ನ ಸಂಗ್ರಹ ಮಾಡಿ ಇಡಬಹುದು. ಸಂಗ್ರಹ ಮಾಡುವುದೇ ದೊಡ್ಡ ಕಠಿಣವಾದಂತಹ ಒಂದು ಕೆಲಸ. ಇಲ್ಲಿ ಗೋದಾಮುಗಳು ನಮಗೆ ಬೇಕಾದಂತಹ ಸಮಯದೊಳಗೆ ಸಿಗುವುದಿಲ್ಲ, ಅಥವಾ ಗೋದಾಮುಗಳು ಬಹಳ ದೂರ ಇರ್ತಾವ. ನಮ್ಮಲ್ಲಿ ಮನೆಯೊಳಗೆ ಮಾಡಬೇಕು ಅಂತಂದಾಗ ಕೆಲವೊಂದಿಷ್ಟು ಕಷ್ಟಗಳು ಉಂಟಾಗ್ತಾವ. ಆದರೂ ಕೂಡ ಈ ಒಂದು ವಿಷಯದ ಬಗ್ಗೆ ತಾವು ಎಚ್ಚರಿಕೆಯನ್ನ ವಹಿಸಬೇಕು. ತಾವು ಉತ್ಪನ್ನವನ್ನ ಮನೆಗೆ ಒಯ್ದು ಸಂಗ್ರಹ ಮಾಡ್ತಿರೋ ಅಥವಾ ಗೋದಾಮುಗಳಲ್ಲಿ ಸಂಗ್ರಹ ಮಾಡ್ತಿರೋ ಅದನ್ನ ತಾವೇ ಯೋಜನೆ ಮಾಡಿಕೊಂಡು ಇದ್ರ ಕಡೆ ಲಕ್ಷ್ಯ ವಹಿಸಿದ್ರಿ ಅಂತಂದ್ರೆ ತಮಗೆ ಯಾವಾಗ ಬೆಲೆ ಬರ್ತದ ಆ ಸಮಯದೊಳಗೆ ತಾವು ಉತ್ಪನ್ನವನ್ನ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇದರೊಳಗೆ ವರ್ಗೀಕರಣ ಅನ್ನುವಂಥದ್ದು ತಮಗೆ ಗೊತ್ತೇ ಅದ. ಯಾವಾಗ ತಾವು ಉತ್ಪನ್ನ ಸಂಗ್ರಹ ಮಾಡ್ತಾ ಇರ್ತೀರಿ ಅಥವಾ ಮಾರ್ಕೆಟ್ಗೆ ತಗೊಂಡು ಹೋಗ್ತಾ ಇರ್ತೀರಿ ಅವಾಗ ಅವುಗಳನ್ನು ಗ್ರೇಡಿಂಗ್ ಮಾಡುವುದು ಬಹಳ ಅವಶ್ಯದ. ಗ್ರೇಡ್ ಪ್ರಕಾರ ನಿಮಗೆ ಬೆಲೆ ಸಿಗ್ತದೆ. ಅದಕ್ಕೆ ಇದ್ರ ಕಡೆ ತಾವು ಬಹಳಷ್ಟು ಗಮನ ಕೊಡಬೇಕು. ನೀವು ತಗೊಂಡು ಹೋದಂತಹ ಸಂದರ್ಭದೊಳಗೆ ಎಲ್ಲರೂ ನೀವು ಗ್ರೇಡಿಂಗ್ ಮಾಡಿರಲಿಲ್ಲ ಅನ್ನೋದನ್ನ ನೋಡ್ತಾರೆ. ಒಂದ್ ವೇಳೆ ಗ್ರೇಡಿಂಗ್ ಮಾಡಿರಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಬಹಳಷ್ಟು ನುಕ್ಸಾನ್ ಆಗುವುದನ್ನ ನಾವು ನೋಡಿವಿ. ಅದಕ್ಕೆ ತಮಗೂ ಕೂಡ ಇದರೊಳಗೆ ಅನುಭವದ ಅಂದ್ರೆ ಯಾವ ನಮ್ಮ ಕೈಯಾಗದವ ಅಂತಹ ಔಷಧಗಳ ಕಡೆಗೆ ನಾವು ಗಮನ ಕೊಟ್ಟು ಅದನ್ನ ಕಾಳಜಿಪೂರ್ವಕವಾಗಿ ಅನುಷ್ಠಾನಕ್ಕೆ ತಂದ್ರೆ ಅದರೊಳಗೆ ನಮಗೆ ಲಾಸ್ ಆಗುವಂತಹದ್ದೇನದ ಬಹಳಷ್ಟು ಕಡಿಮೆ ಆಗ್ತದೆ. ನಮ್ಮ ರೈತರು ಬರೇ ಬೆಳೆಯುವುದ್ರ ಕಡೆ ಲಕ್ಷ್ಯ ಕೊಡುವುದಲ್ಲ, ಈ ಎಲ್ಲ ವಿಷಯಗಳ ಕಡೆ ಗಮನ ಕೊಡಬೇಕು. ಮುಂದಿನ ದಿನಗಳಲ್ಲಿ ಹಂಗಾಮು ಶುರುವಾಗುವಂತಹ ಒಂದು ಸಂದರ್ಭದೊಳಗೆ ನಾವು ಯಾವ ಬೆಳೆ ಬಿತ್ತನೆ ಮಾಡ್ತೀವಿ ಅನ್ನೋದನ್ನ ತಾವು ಈಗಲೇ ಚರ್ಚೆ ಮಾಡಿ ತಮ್ಮ ರೈತ ಮಿತ್ರರ ಜೊತೆಗೆ ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ಯಾವ ತಳಿಯನ್ನು ಹಾಕಬೇಕು, ಈ ತಳಿಗಳ ಬಗ್ಗೆ ಕೂಡ ತಾವು ತಿಳ್ಕೊಳ್ಳೋದು ಬಹಳ ಮುಖ್ಯದ. ಒಳ್ಳೆ ತಳಿಯ ಬೀಜ ಇತ್ತು ಅಂತಂದ್ರೆ ಒಳ್ಳೆ ಇಳುವರಿಯನ್ನ ಕೊಡುತ್ತದೆ. ಯಥಾ ಬೀಜ ತಥಾ ಇಳುವರಿ ಅನ್ನುವಂಥದ್ದು, ಅಂದ್ರೆ ಯಥಾ ರಾಜ ತಥಾ ಪ್ರಜಾ ಅಂತೇಳಿ ಏನು ನಾಣ್ಣುಡಿ ಅದ, ಅದರ ಪ್ರಕಾರ ಯಾವ ರೀತಿ ಬೀಜ ಇರ್ತದ ಅದೇ ರೀತಿಯಾಗಿ ಬೆಳೆ ಕೂಡ ಇರ್ತದ. ಅದಕ್ಕೆ ಬೀಜ ಒಳ್ಳೇದಿತ್ತು ಅಂತಂದ್ರೆ ನಮ್ಮ ಬೆಳೆ ಕೂಡ ಒಳ್ಳೇದಿರ್ತದ. ಈ ವಿಷಯದ ಬಗ್ಗೆ ತಾವು ತಿಳ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಬೆಳೆಗಳಲ್ಲಿ ಸಾಕಷ್ಟು ಹೊಸ ಹೊಸ ತಳಿಗಳು ಬರ್ತಾ ಇದ್ದಾವೆ. ಕೆಲವೊಂದು ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳು ನೈಸರ್ಗಿಕವಾಗಿ ತಾವು ಯಾವುದೇ ಕೀಟನಾಶಕ ಉಪಯೋಗ ಮಾಡುವುದಾಗ್ಲಿ ಅಥವಾ ಔಷಧಿಯನ್ನು ಉಪಯೋಗ ಮಾಡುವುದಾಗ್ಲಿ ಅಂತ ಸಂದರ್ಭ ಕಡಿಮೆ ಮಾಡುವಂತಹ ತಳಿಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಅದು ಕೀಟಗಳಿರಬಹುದು, ರೋಗಗಳಿರಬಹುದು, ಅಥವಾ ಬರದಂತಹ ಪರಿಸ್ಥಿತಿಯನ್ನು ಎದುರಿಸಿ ನಿಲ್ಲುವಂತಹ ಒಂದು ಶಕ್ತಿ ಇರುವಂತಹ ತಳಿಗಳು ಆಮೇಲೆ ಹೆಚ್ಚಿನ ಮಳೆಯನ್ನ ತಡ್ಕೊಳ್ಳುವಂತಹ ಶಕ್ತಿ ಇರುವಂತಹ ತಳಿಗಳು, ವಾತಾವರಣದೊಳಗೆ ಏನು ಉಷ್ಣತೆ ಏರ್ಪೇರಾಗ್ತದ ಅಂಥದ್ದನ್ನು ಕೂಡ ಎದುರಿಸಿ ಬೆಳೆಯುವಂತಹ ತಳಿಗಳು, ಹಿಂಗ ಸಾಕಷ್ಟು ವೈವಿಧ್ಯಮಯವಾದಂತಹ ನಿರೋಧಕ ಶಕ್ತಿ ಹೊಂದಿರುವಂತಹ ತಳಿಗಳನ್ನ ಇವತ್ತಿನ ದಿವಸ ವಿಜ್ಞಾನಿಗಳು ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ತಾವು ಈ ಸಮಯವನ್ನ ಏನದ ಹೆಚ್ಚಿಗೆ ವಿಜ್ಞಾನಿಗಳ ಜೊತೆಗೆ ಸಂವಾದ ಮಾಡುವಂತಹ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಂಡು ಅವ್ರ ಜೊತೆಗೆ ಚರ್ಚೆಯೊಳಗೆ ತೊಡಕೊಂಡಿರ್ಬೇಕು. ಯಾವತ್ತು ದಿವಸಕ್ಕೆ ಒಂದು ಸ್ವಲ್ಪ ಸಮಯ ಆದರೂ ತಾವು ವಿಜ್ಞಾನಿಗಳ ಜೊತೆ ಮಾತಾಡಿದ್ರೆ ಮುಂದಿನ ಒಂದು ಪ್ಲಾನ್ ಏನದ ನಿಮಗೆ ಒಂದು ನಿಚ್ಚಳವಾಗಿ ಗೊತ್ತಾಗುವಂತಹದ್ದು ಆಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಕೃಷಿ ಅನ್ನುವಂಥದ್ದು ಇಲ್ಲಿ ತನಕನೂ ಒಂದು ವೈಜ್ಞಾನಿಕವಾಗಿ ಇತ್ತು ಅಂತಂದ್ರೂ ಕೂಡ ಅದು ಬರುವ ದಿನಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ಹೊಂದಿ ಇಲೆಕ್ಟ್ರಾನಿಕ್ ಕೃಷಿ ಆಗುವಂತಹ ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಬಹಳ ನಿಖರವಾದಂತಹ ಒಂದು ಕೃಷಿ ಪದ್ಧತಿಯನ್ನ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ನಿಖರವಾಗಿ ನಾವು ಅಳತೆ ಮಾಡಿ ಎಲ್ಲಾ ಸಂಪನ್ಮೂಲಗಳನ್ನ ಬಳಸುವಂತಹ ಒಂದು ಕಲೆಯನ್ನ ಕರಗತ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಈಗದ. ಅದು ಕಷ್ಟ ಏನೂ ಇಲ್ಲ, ಅದರ ಬಗ್ಗೆ ಸ್ವಲ್ಪ ನಾವು ನಮ್ಮ ಮನಸ್ಸನ್ನ ಕೊಟ್ಟು ಕಲಿತೀವಿ ಅಂತಂದ್ರೆ ಬರುವಂತಹ ದಿನಗಳೇನದವ ಕೃಷಿಯೊಳಗೆ ಅದು ಬಹಳ ಆಶಾದಾಯಕವಾಗಿ ಇರಬಹುದು ಅನ್ನುವಂಥದ್ದು, ಮತ್ತು ಬಹಳ ಹಗುರವಾಗಿ ತಾವು ಕೃಷಿ ಮಾಡುವಂತಹ ಒಂದು ಸನ್ನಿವೇಶ ಕೂಡ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗಬಹುದು. ಮತ್ತು ಖರ್ಚು ಕಡಿಮೆ ಮಾಡುವಂತಹ ಕೃಷಿ ಆಗಬಹುದು, ಒಳ್ಳೆಯ ಗುಣಮಟ್ಟದ ಉತ್ಪನ್ನಗಳನ್ನ ನಾವು ಪಡೆಯುವಂತಹ ಒಂದು ಕಾರ್ಯ ಕೂಡ ಇಂಥ ಒಂದು ವೈಜ್ಞಾನಿಕ ಕೃಷಿಯಿಂದ ಆಗ್ತದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ನಾವು ನೋಡ್ತಾ ಇದ್ದೀವಲ್ಲ, ಈ ಡಿಜಿಟಲ್ ರೂಪದ ಏನು ಸಾಧನಗಳು ಬರ್ತಾ ಇದ್ದಾವೆ, ಆ ಸಾಧನಗಳನ್ನು ನಾವು ಬಳಸುವುದರಿಂದ ನಮ್ಮ ಕೃಷಿ ನಿರ್ದಿಷ್ಟವಾದಂತಹ ಒಂದು ಹಾದಿಯೊಳಗೆ ಸಾಗ್ತದೆ. ಅದರಿಂದ ಉತ್ತಮ ಪ್ರಮಾಣದ ಇಳುವರಿಯನ್ನ ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಮತ್ತು ವಿಷಮುಕ್ತವಾದಂತಹ ಆಹಾರ ಏನು ನಾವು ತಯಾರು ಮಾಡುವಂತಹ ಒಂದು ಸಂದರ್ಭದೊಳಗೆ ಈ ಒಂದು ಕೃಷಿ ನಮಗೆ ಬಹಳಷ್ಟು ಸಹಾಯಕ ಬರ್ತದೆ. ಹಿಂಗ ಅನೇಕ ವಿಷಯಗಳನ್ನು ನಾವು ಇವತ್ತಿನ ದಿವಸ ಚರ್ಚೆ ಮಾಡಬಹುದು. ಹಂಗಾಗಿ ಸಾಕಷ್ಟು ಸಂಸ್ಥೆಗಳದಾವ ಇವತ್ತಿನ ದಿವಸ, ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ತೋಟಗಾರಿಕಾ ವಿಶ್ವವಿದ್ಯಾಲಯ ಇರಬಹುದು, ಕೃಷಿ ಸಂಶೋಧನಾ ಕೇಂದ್ರಗಳಿರಬಹುದು, ಸಂಘ ಸಂಸ್ಥೆಗಳಿರಬಹುದು, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಹಿಂಗ ಸಾಕಷ್ಟು ಸಂಪನ್ಮೂಲಗಳು ತಮಗೆ ಸಿಗ್ತಾ ಇದ್ದಾವೆ. ಆದ್ದರಿಂದ ಈ ಒಂದು ಸಮಯವನ್ನ ಈಗೇನು ಮುಂಗಾರು ಪೂರ್ವ ಸಮಯ ಇದೆ, ಇದನ್ನ ಇಂಥ ಅರ್ಥಪೂರ್ಣವಾದಂತಹ ಚರ್ಚೆಯೊಳಗೆ ತಾವು ಕಳೆದ್ರಿ ಅಂತಂದ್ರೆ, ಅಂದ್ರೆ ಇದನ್ನು ಉಪಯೋಗ ಮಾಡಿಕೊಂಡ್ರಿ ಈ ಸಮಯವನ್ನ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಮಗೆ ಯಾವುದೇ ಒಂದು ಆತಂಕ ಇರಲಾರದೆ ಒಳ್ಳೆ ಕೃಷಿಯನ್ನ ನಾವು ಮಾಡೋದಕ್ಕೆ ಸಶಕ್ತರಾಗಬಹುದು ಅನ್ನುವಂತಹ ಒಂದು ವಿಚಾರ ತಮ್ಮ ಗಮನದೊಳಗೆ ಇರಲಿ. ಮತ್ತೆ ಏನು ತಾವು ಬೀಜಗಳನ್ನ ಸಂಗ್ರಹ ಮಾಡಬೇಕು ಅನ್ನುವಂತಹ ಒಂದು ವಿಚಾರದೊಳಗೆ ಇರ್ತೀರಿ, ಎಲ್ಲೆಲ್ಲಿ ಬೀಜಗಳು ತಮಗೆ ಸಿಗ್ತಾವ ಅನ್ನುವಂತಹ ಮಾಹಿತಿ ಕೂಡ ಈ ಸಂದರ್ಭದೊಳಗೆ ತಮಗೆ ಸಿಕ್ತು ಅಂತಂದ್ರೆ ನೇರವಾಗಿ ತಾವು ಬೇಕಾದಂತಹ ಸಮಯದೊಳಗೆ ಅಥವಾ ಅದಕ್ಕಿಂತ ಮೊದಲೇ ಈ ಬೀಜಗಳನ್ನ ತಾವು ಕೊಂಡು ತಮ್ಮ ಕೃಷಿ ಸೂಕ್ತವಾದಂತಹ ಸಮಯದೊಳಗೆ ಶುರು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಿ ನಾವು ತಯಾರಿರಬೇಕು. ಯಾವಾಗ ಸೀಸನ್ ಶುರು ಆಗ್ತದ, ಸೀಸನ್ ಶುರು ಆದ ನಂತರ ನಾವು ಬೀಜಕ್ಕೆ ಗೊಬ್ಬರಕ್ಕೆ ಓಡಾಡುವಂತಹ ಒಂದು ಚಟುವಟಿಕೆ ಏನದಲ್ಲ ಅದನ್ನ ದಯವಿಟ್ಟು ತಾವೆಲ್ಲ ತಪ್ಪಿಸ್ತೀರಿ ಅನ್ನುವಂತಹ ಒಂದು ಭಾವನೆ ನಮ್ದು. ಮೊದಲೇ ಪ್ಲಾನ್ ಮಾಡಿದ್ರಿಪ್ಪ ಅಂತಂದ್ರೆ ಯಾವುದಕ್ಕೂ ಗಡಬಡ ಆಗಂಗಿಲ್ಲ, ಮತ್ತೆ ಎಲ್ಲ ಕೆಲಸಗಳು ಸೂಕ್ತವಾಗಿ ಮುಂದುವರ್ಕೊಂಡು ಹೋಗ್ತವ. ಯಾವಾಗ ನಿಮಗೆ ಇಷ್ಟು ಆರಾಮದಾಯಕವಾದಂತಹ ಒಂದು ಟೈಮ್ ಸಿಗ್ತದೆ ಅವಾಗ ಯಾವುದೇ ಟೆನ್ಷನ್ ಆಗಂಗಿಲ್ಲ. ಅದಕ್ಕೆ ಈ ವಿಷಯದ ಕಡೆ ತಾವು ಗಮನ ಕೊಟ್ಟು ಒಂದು ಕ್ಯಾಲೆಂಡರ್ ಹಾಕೊಂಡು ಈ ತಾರೀಕಿಗೆ ನಾವು ಇದನ್ನ ಮಾಡಬೇಕು, ಈ ತಾರೀಕಿಗೆ ನಾವು ಇದನ್ನ ಮಾಡಬೇಕು ಅನ್ನುವಂಥದ್ದು ಒಂದು ಕ್ಯಾಲೆಂಡರ್ ತಾವು ರೆಡಿ ಮಾಡಿ ಇಟ್ಕೊಳ್ರಿ ಅಂತಂದ್ರೆ ಅದು ಕೂಡ ಹೆಂಗ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡಿ ಅಥವಾ ಅನುಭವಸ್ಥರಿಂದ ಮಾಹಿತಿ ತಗೊಂಡು ತಾವು ಈ ಕೆಲಸದೊಳಗೆ ತೊಡಗದ್ರಿ ಅಂತಂದ್ರೆ ತಮ್ಮ ಹಾದಿ ನಿಚ್ಚಳ ಆಗ್ತದೆ. ಆತ್ಮೀಯರೇ, ಇಷ್ಟು ವಿಚಾರಗಳ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ಜನವರಿ 25ರಿಂದ ಬರುವ ಮಂಗಳವಾರ ಜನವರಿ 31ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ನಾವು ಹೇಳಿವಿ, ಅದರ ಒಂದು ಊಹೆಯನ್ನ ಕೂಡ ತಾವು ಮಾಡಿಕೊಂಡಿದ್ದೀರಿ. ಸ್ಥೂಲವಾಗಿ ಹೇಳಬೇಕು ಮತ್ತು ಸವಿಸ್ತಾರವಾಗಿ ಹೇಳಬೇಕು ಅಂತಂದ್ರೆ ಒಂದೇ ವಿಚಾರವನ್ನ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಮುಂದುವರಿತದೆ ಅನ್ನುವಂಥದ್ದು. ಅಂದ್ರೆ ಏನು, ಒಳ್ಳೆ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ, ಶುಭ್ರವಾದಂತಹ ಆಕಾಶ, ನಿರಭ್ರವಾದಂತಹ ಒಂದು ಆಕಾಶ, ಎಲ್ಲೋ ಕೆಲವು ಕಡೆ ಒಂದೆರಡು ಮೋಡಗಳು ಕಾಣಿಸಿಕೊಳ್ಬಹುದು. ಇದನ್ನು ಬಿಟ್ಟರೆ ವಾತಾವರಣದೊಳಗೆ ಯಾವುದೇ ಏರುಪೇರುಗಳನ್ನ ನಮ್ಮ ತಜ್ಞರು ಆಗ್ತಾವ ಅಂತ ಹೇಳಿ ಹೇಳ್ತಾ ಇಲ್ಲ. ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂಥದ್ದು. ಅಂದ್ರೆ ಸಂಪೂರ್ಣವಾಗಿ ಒಣ ವಾತಾವರಣವನ್ನ ನಾವು ವಾರಪೂರ್ತಿ ನೋಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಮತ್ತೆ ಯಾವ್ಯಾವ ಕೆಲಸದಲ್ಲಿ ತಾವು ತೊಡಕೊಂಡಿರಿ ಅಂತ ಎಲ್ಲ ಕೆಲಸಗಳನ್ನ ಮಾಡಿಕೊಳ್ಳುವುದಕ್ಕೆ ತಮಗೆ ಅನುಕೂಲ ಒದಗಿಸುವಂತಹ ವಾರ ಅಂತ ಹೇಳಿ ಹೇಳಬಹುದು. ವಾತಾವರಣದ ಉಷ್ಣತೆಯೊಳಗೂ ಸಹಿತ ಸ್ವಲ್ಪ ಏರಿಕೆ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಗರಿಷ್ಠ ತಾಪಮಾನ ಕಳೆದ ವಾರ 30-31 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಇದ್ದಿದ್ದು, ಇವತ್ತಿನ ಮಾಹಿತಿಯ ಪ್ರಕಾರ 31-32 ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ ಸರಾಸರಿಯಾಗಿ. ಕನಿಷ್ಠ ತಾಪಮಾನದೊಳಗೂ ಸಹಿತ ಸ್ವಲ್ಪ ಏರಿಕೆ ಕಂಡು ಬರುವುದು ಸಹಜ. ಕಳೆದ ವಾರ 17-18 ಡಿಗ್ರಿ ಸೆಲ್ಸಿಯಸ್ ಅನ್ನುವಂತಹ ಒಂದು ಸೂಚನೆ ಇತ್ತು. ಈ ವಾರ 18-19 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿ ಕನಿಷ್ಠ ಉಷ್ಣಾಂಶ ಇರಬಹುದಾಗಿದೆ ಎಲ್ಲಾ ಜಿಲ್ಲೆಗಳಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ಬೇರೆ ಯಾವ ಬೆಳವಣಿಗೆಗಳು ಇಲ್ಲ, ಮತ್ತೆ ಅಂಥ ಏರುಪೇರುಗಳು ಸಹಿತ ಏನು ಇರಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ವಾತಾವರಣದ ಕುರಿತಾಗಿ ತಾವು ನಿರಾತಂಕವಾಗಿ ಇರಬಹುದು ಮತ್ತು ತಮ್ಮ ಎಲ್ಲ ಚಟುವಟಿಕೆಗಳನ್ನು ಮುಂದುವರೆಸಿಕೊಂಡು ಹೋಗಬಹುದು. ಇದು ಸ್ಥೂಲವಾಗಿ ಮತ್ತು ವಿಸ್ತಾರವಾಗಿಯೇ ಆಯಿತು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿಕೊಳ್ಳ್ರಿ ಮತ್ತು ಅದರ ಉಪಯೋಗವನ್ನು ತಾವು ಮಾಡಿಕೊಳ್ಬೇಕು. ಒಂದು ವಿಚಾರ ಇಲ್ಲಿ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಈ ನ್ಯೂಸ್ ಆನ್ ಏರ್ ಆಪ್ ಅದಲ್ಲ, ಇದರೊಳಗೆ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಎಲ್ಲಾ ಸ್ಟೇಷನ್ಗಳನ್ನ ತಾವು ಕೇಳಬಹುದು. ಅದಕ್ಕೆ ಇಲ್ಲಿ ತಮಗೆ ಒಂದು ಸೌಲಭ್ಯ ಏನು ಅಂತಂದ್ರೆ, ನಮ್ಮ ಕೃಷಿರಂಗವನ್ನ ತಾವು ಎಲ್ಲಾ ಕೇಂದ್ರಗಳಿಂದ ಕೇಳಬಹುದು. ಅಂತಂದ್ರೆ ತಮಗೆ ಯಾವ ಕೇಂದ್ರ ಬೇಕು ಆ ಕೇಂದ್ರದಿಂದ ಕೃಷಿರಂಗವನ್ನ ತಾವು ಕೇಳಬಹುದು. ಅದಕ್ಕೆ ನಮ್ಮ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಸುಮಾರು 13 ಸ್ಟೇಷನ್ಗಳದಾವ ನಮ್ಮಲ್ಲಿ. 13 ಸ್ಟೇಷನ್ಗಳಲ್ಲಿ ಸಹಿತ ಸಾಯಂಕಾಲ 6:30-7:35 ತನಕ ಕೃಷಿರಂಗ ಪ್ರಸಾರ ಆಗ್ತದೆ. ಮುಂಜಾನೆ 6:40 ರೈತರಿಗೆ ಸಲಹೆಗಳು ಪ್ರಸಾರ ಆಗ್ತವ. ಇಂತಹ ಒಂದು ಸಮಯದೊಳಗೆ ತಾವು ಬೇರೆ ಬೇರೆ ಕೇಂದ್ರಗಳನ್ನ ಸಹಿತ ಕೇಳ್ರಿ ಅನ್ನುವಂತಹ ಒಂದು ಮನವಿ ನಮ್ದು. ಯಾಕಪ್ಪ ಅಂತಂದ್ರೆ, ಹಿಂಗ ಕೇಳೋದ್ರಿಂದ ನಿಮ್ಮ ಜ್ಞಾನದ ಒಂದು ಪರಿಧಿ ಏನದ ಅದು ವಿಸ್ತಾರ ಆಗ್ತದ. ನಮ್ಮ ಕೇಂದ್ರವನ್ನಂತೂ ತಾವು ಕೇಳೇ ಕೇಳ್ತೀರಿ ರೆಗ್ಯುಲರ್ ಆಗಿ. ಅದರ ಜೊತೆಗೆ ಬೇರೆ ಬೇರೆ ಕೇಂದ್ರಗಳನ್ನ ಕೇಳೋದ್ರಿಂದ ಅಲ್ಲಿಯ ಒಂದು ಜ್ಞಾನ ಕೂಡ ತಮಗೆ ಸಿಗ್ತದ. ಅಲ್ಲಿ ಯಾವ ರೀತಿಯಾದಂತಹ ರೈತರು ಏನ್ ಮಾಡ್ತಾ ಇದ್ದಾರೆ ಅವರ ಅನುಭವಗಳು ಕೂಡ ತಮಗೆ ಸಿಗ್ತಾವ. ಹೊಸ ಹೊಸ ವಿಚಾರಗಳು ತಮಗೆ ಗೊತ್ತಾಗ್ತಾವ, ಹೊಸ ಮಾಹಿತಿ ಗೊತ್ತಾಗ್ತದ. ಬೇರೆ ಬೇರೆ ತಜ್ಞರು ಕೂಡ ಬಂದಿರ್ತಾರ. ಕೆಲವೊಮ್ಮೆ ನೀವು ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೂ ಕೂಡ ಅನುಕೂಲ ಆಗುವಂತಹ ಒಂದು ವಿಚಾರ ಇರ್ತದ. ಅದಕ್ಕೆ ಎಲ್ಲಿ ಏನು ಹೊಸ ವಿಚಾರಗಳಾದವ ಅವುಗಳನ್ನ ನಮ್ಮ ಕೃಷಿ ಒಳಗೆ ತಗೊಂಡು ಅಳವಡಿಸಿಕೊಳ್ಳುವುದಕ್ಕೆ ಈ ಒಂದು ಆಪ್ ಬಹಳ ಅನುಕೂಲಕ್ಕೆ ಬರ್ತದ ಅನ್ನುವಂತಹ ವಿಚಾರ ಇರಲಿ. ಅದಕ್ಕೆ ಯಾವುದೇ ಭಾಷೆಯಿಂದ ನಮಗ ಜ್ಞಾನ ಸಿಗಲಿ, ನಮಗ ಅನುಕೂಲ ಆಗ್ತಿತ್ತು ಅಂತಂದ್ರೆ ಅದನ್ನ ನಾವು ತಗೊಳ್ಳೋದಕ್ಕೆ ಅಡ್ಡಿ ಇಲ್ಲ. ಇದೆಲ್ಲ ನೀವು ಏನು ಖರ್ಚು ಮಾಡಬೇಕಾಗಿಲ್ಲ. ಈ ಜ್ಞಾನದ ಸಲುವಾಗಿ ಪ್ರಸಾರ ಆಗ್ತಾ ಇರ್ತದ, ಅದನ್ನ ನೀವು ಟ್ಯೂನ್ ಮಾಡಿ ಕೇಳ್ತೀರಿ ಅಷ್ಟೇ. ಅದಕ್ಕೆ ನ್ಯೂಸ್ ಆನ್ ಏರ್ ಆಪ್ ಬಹಳ ಸೌಲಭ್ಯ ಕೊಡುವಂತಹ ಒಂದು ಆಪ್. ಅದಕ್ಕೆ ತಾವು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಇದನ್ನ ಸುರಕ್ಷಿತವಾಗಿ ಇಡ್ರಿ. ಇನ್ನು ಇದರ ಜೊತೆಗೆ ಬೇರೆ ಬೇರೆ ಆಪ್ಗಳದಾವ, ಕಳೆದ ಅನೇಕ ವಾರಗಳಿಂದ ನಾವು ಹೇಳ್ತಾ ಇದ್ದೀವಿ. ಅವುಗಳನ್ನು ಕೂಡ ತಾವು ಉಪಯೋಗ ಮಾಡಿಕೊಳ್ಬಹುದು ಮತ್ತು ಹೊಸವು ತಮಗೆ ಯಾವುದು ಚಲೋ ಅನಿಸ್ತಾವ ಅವುಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡಿದ್ರೆ ತಮ್ಮ ಕೃಷಿ ಸಮೃದ್ಧ ಆಗ್ತದೆ. ಮೇಘ ಸಂದೇಶದ ಯೂಟ್ಯೂಬ್ ಚಾನೆಲ್ ಕೂಡ ಅದ, ಅದನ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಯಾರ್ಯಾರು ಇನ್ನೂ ಮಾಡಿಕೊಂಡಿಲ್ಲ. ಮತ್ತೆ ಮಾಡಿಕೊಂಡಂತಹ ರೈತರು ತಾವು ತಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ, ಮಿತ್ರರಿಗೆ ಹೇಳಿ ಅವರು ಕೂಡ ಈ ಮೇಘ ಸಂದೇಶ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದು ವಾರದ ಪೂರ್ತಿ ಮುನ್ನೋಟ ಅವರಿಗೆ ನೇರವಾಗಿ ಸಿಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆದ್ಮೇಲೆ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ

ಅಂದ್ರೇನು ಅವನಿಗೆ ತನ್ನ ಮನಸ್ಸಿನಾಗ ಏನಿರ್ತದಲ್ಲ, ನನಗೆ ಇದಾಗ್ಯದ, ನಾನು ಇದ್ರಲ್ಲಿಂದ ಹೊರಗೆ ಬರ್ತೀನೋ ಇಲ್ಲೋ ಅಂತನೋ ಒಂದು ಮನೋಭಾವನೆ ಇರ್ತದಲ್ಲ, ಅದನ್ನ ಬಿಟ್ಟು ಬೇರೆ ಮಾತಾಡಿದಾಗ ಏನಾಗ್ತದ, ಅವನು ಅದ್ರೊಳಗೆ ಇನ್ವಾಲ್ವ್ ಆಗಿರ್ತಾನೆ. ಆ ಟೈಮ್ ಮಾತ್ರ ಅವನಿಗೆ ಬಹಳ ಫ್ರೀ ಆಗಿರ್ತಾನೆ. ಆ ಟೈಮ್ ಬೇರೆ ಬೇರೆ ಮಾತಾಡೋದ್ರಿಂದ ಆ ಬೇರೆ ಬೇರೆ ವಿಷಯಗಳು ಅವನ ತಲೆಗೊಳಗೂ ಹೋಗ್ತಿರ್ತದ. ಹಂಗಾಗಿ ಅವ ಆ ಟೈಮ್ನಾಗ ವಿಚಾರ ಮಾಡ್ಲಾರ್ದ ಬಿಟ್ಟಿರ್ತಾನಲ್ಲ, ಅದೇ ಒಂದು ಅವನಿಗೆ ಸಪೋರ್ಟ್ ಆಗಿಬಿಡ್ತದ. ಅದನ್ನ ಅಂದ್ರೆ ಹಿಂಗಾಗಿ ಅವ ಆರಾಮಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಖರೆ ಅದ. ಅದಕ್ಕೆ ನಾವು ದಿನನಿತ್ಯ ನಮ್ ಸುತ್ತಮುತ್ತಲು ಬಹಳಷ್ಟು ಘಟನೆಗಳು ಆಗ್ತಿರ್ತ. ಆದ್ರೆ ನಾವು ನೋಡೋ ದೃಷ್ಟಿ ಬಹಳ, ಆ ಒಂದು ಘಟನೆಯಿಂದ ನಾವು ಕಲಿಬೇಕು. ನಾವು ಕಲ್ತ್ರೆ ನಾವು ಆರಾಮಾಗಿರ್ತೀವಿ. ಈಗ ಜಗತ್ತಿನ ಏನಂತೇಳು, ಮೊದಲು ನಾವು ಆರಾಮಿರ್ಬೇಕಂತ ಪ್ರಯತ್ನ ಪ್ರತಿಯೊಬ್ಬರು ಎಲ್ಲರೂ. ನಾ ಮೊದ್ಲು ಆರಾಮಿರ್ಬೇಕು, ನನ್ನ ಸುತ್ತಿದ್ದವ್ರು ಆರಾಮಿರ್ಬೇಕು, ಅದು ಸೆಕೆಂಡ್ ಸೆಕೆಂಡ್. ನನ್ನ ಮಕ್ಕಳು, ನನ್ನ ಹೆಂಡತಿ, ಗಂಡ ಇವರು ಆರಾಮಿರ್ಬೇಕು. ಮುಂದಿನ ದಿನದಲ್ಲ ಅಲ್ಲಿಗೆ ಮುಟ್ಟಂಗೆ ಇಲ್ಲ ನಾವು ಬಹಳ ಜನ. ಆದ್ರ ಅಲ್ಲಿ ಮುಟ್ಟಿ ನಾ ಆರಾಮಿರ್ಬೇಕು, ಆಮೇಲೆ ನನ್ನ ಬಳಗದವ್ರು ಆರಾಮಿರ್ಬೇಕು, ನನ್ನ ಗೆಳೆಯರು ಆರಾಮಿರ್ಬೇಕು, ನಮ್ಮ ಊರವ್ರು ಆರಾಮಿರ್ಬೇಕು. ಹಿಂಗೆ ನಾವು ವ್ಯಾಪ್ತಿ ದೊಡ್ಡದು ಮಾಡ್ಕೊಂಡು ಹೋದ್ವಿ. ಆಮೇಲೆ ಇದು ಮಾಡ್ಬೇಕಂತಂದ್ರ ನಾವು ಪಾಸಿಟಿವ್ ಆಗಿ ವಿಚಾರ, ಸಕಾರಾತ್ಮಕವಾಗಿ ವಿಚಾರ ಮಾಡ್ತೇವೆ. ಇದು ಬರೀ ಬದುಕಿಗಷ್ಟೇ ಅಲ್ಲ ಶುಭಕ. ನಾ ಯಾವುದೇ ಒಂದು ಕೆಲಸ ಮಾಡಲಿ, ಒಕ್ಕಲ್ತನ ಇರಲಿ, ನೌಕರಿ ಇರಲಿ, ವ್ಯಾಪಾರ ಇರಲಿ, ಯಾವುದೇ ಇರಲಿ, ಯಾವುದೇ ಒಂದು ಕೆಲಸದೊಳಗ ನಾವು ಸಕಾರಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನನಗೆ ಒಳ್ಳೇದೇ ಆಗ್ತದ, ಇವತ್ತು ನಾನು ಮನುಷ್ಯನಿಂದ ಪ್ರಾಮಾಣಿಕವಾಗಿ ನನ್ನ ಕಾಯಕವನ್ನು ಮಾಡ್ತೀನಿ ಅಂತ ವಿಚಾರ ಮಾಡಿಕೊಂಡು ದಿವಸ ಬೆಳಗಾದಾಗ ನಾವು ಓದಿವಿ ಅಂತಂದ್ರ ಏನಾಗುತ್ತೆ ಹೇಳು, ಪಾಸಿಟಿವ್ ಎನರ್ಜಿ ನಮ್ ಸುತ್ತಮುತ್ತಲೂ ಇರ್ತದ. ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಇಷ್ಟ ಆಗಿ ತಪ್ಪಿತು, ಸರಿ ಮಾಡ್ಕೊಳ್ಳಿಕ್ ಒಂದು ಅವಕಾಶ ಇರ್ತದೆ. ಈಗ ಪಾಸಿಟಿವ್ ವಿಚಾರ ಇರ್ತಲ್ಲ, ಇದು ಬಹಳ ಮುಖ್ಯ. ಹೌದು ಹೌದು, ನಾವೊಬ್ಬನೇ ವಿಚಾರ ಮಾಡೋದ್ರಿಂದ ಏನಾಗ್ತದ ಅಂತ ಅನ್ನೋದು ಬೇಡಲ್ಲಿ. ಇದು ಒಂದು ನಕಾರಾತ್ಮಕ, ಇದನ್ನ ನಾವೊಬ್ಬ ವಿಚಾರ ಮಾಡಿದ್ರೆ ಏನಾಗ್ತದೆ, ನಾ ಹಿಂಗ್ ಕರೆಕ್ಟ್ ಇದ್ರೆ ಏನಾಗ್ತದೆ, ಎಲ್ಲರೂ ನನ್ನ ಜೊತೆ ಇದ್ದವ್ರನ್ನು ಕರೆಕ್ಟ್ ಇರ್ಬೇಕಲ್ಲ ಅನ್ನೋದನ್ನು ನಕಾರಾತ್ಮಕನೇ. ಅದು ನಕಾರಾತ್ಮಕನೇ, ಯಾಕಂತಂದ್ರೆ ಇಲ್ಲಿ ಬೀರ್ಬಲ್ ಅಕ್ಬರ್ ಕಥೆ ಬರ್ತದೆ. ಹೌದು, ಒಂದು ಡೊಂಗ್ರ ಹೊಡಿಸಿದ್ರಂತ ಎಲ್ಲರೂ ಬಂದು ಒಂದು ಹಂಡಿ ಇಟ್ಟಿವಿ, ಅದ್ರ ಎಲ್ಲರೂ ನಿಮ್ ನಿಮ್ ಒಂದೊಂದು ಲೀಟರ್ ಹಾಲು ಹಾಕ್ರಿ. ನನಗೆ ನೆನಪಾಯ್ತಿದೆ ಕಥೆ. ಹೌದಿಲ್ಲ, ಅವಾಗ ಅಂದಂತ ನನ್ನಂತ ಒಬ್ಬ ಎಲ್ಲರೂ ಹಾಲಾಗ್ತಾರೆ, ನಾವೊಬ್ಬ ನೀರ್ ಹಾಕಿದ್ರೆ ಏನಾಗುತ್ತೆ ಅಂತ, ನಾನು ನೀರ್ ಹಾಕಿದೆ ಶೋಭಕಂದ್ರಂತ ಎಲ್ಲರೂ ಹಾಕಿರ್ತಾರ ಹಾಲು, ನಾವೊಬ್ಬಕ್ಕೆ ನೀರ್ ಹಾಕಿದ್ರೆ ಏನಾಗ್ತದೆ ಅಂತ ನಾವೊಂದು ತಂಬಿಗೆ ನೀರ್. ಹಿಂಗ್ ಎಲ್ಲರೂ ವಿಚಾರ ಮಾಡಿ, ಮುಂಜಾನೆ ಅದು ನೋಡಿದ್ರಲ್ಲಿ ಬರೀ ನೀರೇ ಇರ್ತದೆ, ಹಾಲಿನ ಅಂಶನೇ ಇಲ್ಲ ಅದ್ರದಾಗ, ಹಿಂಗಾಗಿರ್ತದಲ್ಲಿ. ಅದಕ್ಕೆ ನಕಾರಾತ್ಮಕ ವಿಚಾರಗಳನ್ನು ಬಿಡಬೇಕು, ಸ್ವಲ್ಪ ವಿಶಾಲವಾದ ಮನೋಭಾವನೆಯನ್ನು ತಾಳ್ಕೊಂಡು ಎಲ್ಲರ ಕಷ್ಟದೊಳಗ ಒಂದಾಗಿ ಕೆಲಸ ಮಾಡಿದ್ರೆ ಪ್ರಪಂಚನೇ ಸುಂದರ ಆಗಿರ್ತದ ನೋಡಪ್ಪ. ಅಲ್ಲಿ ಒಬ್ರು ತಿಳಿದವ್ರು ಹೇಳ್ಯಾರ ಏನಂತಂದ್ರ, ಪ್ರಪಂಚ ಅಂತ ಅದೇ ಅದ, ನೋಡೋ ದೃಷ್ಟಿ ಬದಲಾದ್ರ ಸೃಷ್ಟಿ ಬದಲಾಗ್ತದೆ ಅಂತ. ಹೌದು, ನೋಡೋ ದೃಷ್ಟಿ ಬದಲಾಗಬೇಕು. ನಾ ಶೋಭಕನ ಕಡೆ ನೋಡೋ ದೃಷ್ಟಿ ಬದಲಾದ್ರ ಶೋಭಕನ ಬಗ್ಗೆ ನಾನು ವಿಚಾರ. ಈಗ ರಾಜಣ್ಣ ಒಂದ್ ಹೇಳು, ನೀ ನನ್ ಬಗ್ಗೆ ಕೆಟ್ಟ ವಿಚಾರಗಳು, ನನ್ ಬಳಿ ಏನೇನು ಡಿಮೆರಿಟ್ಸ್ ಅಂತಾರಲ್ಲ ಅವೇನಂತಾರ ಅಂತ ಹೇಳು ಅಂತಂದ್ರೆ ಒಂದ್ ದಿನಗಟ್ಟಲೆ ಹೇಳ್ಬೋದು ನೀನು. ಪುರಾ ಹೌದು, ಭಾಷಣ ಬೇಕಾದಾಗ ನನ್ ಬಗ್ಗೆ ಇರುವಂತ ಒಳ್ಳೆ ಗುಣಗಳನ್ನ ಹೇಳು ಅಂತಂದ್ರೆ ಹುಡುಕಾಡಬೇಕಾಗ್ತದಲ್ಲಿ. ಒಂದು ಎರಡು ಜಲ್ದಿ ಬೆರಳೆಣಿಕೆ ಅಷ್ಟು ಗೊತ್ತಾಗಂಗಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ನೋಡೋ ದೃಷ್ಟಿ ಹೆಂಗಾಗಿದೆ ಅಂತ ನನಗೆ ಗೊತ್ತಾಗ್ತದೆ. ಇದು ಬಹಳ ಮುಖ್ಯ, ಅದಕ್ಕೆ ಬಹಳ ಶೋಭಕ. ಹೌದಾ, ಮಾತಾಡ ಹಿಂಗೆ ನೋಡಪ್ಪ, ಮಾತಿ ಕೂತೀವಿ ಅಂದ್ರೆ ಹಿಂಗೆ ಟೈಮ್ ಹೋಗಿದೆ ಗೊತ್ತಾಗಂಗಿಲ್ಲ. ಕರೆನೆ ಆಯ್ತು ನಡಿ, ಹಂಗಾರ ಮತ್ತೆ ಎಲ್ಲಿ ಹೋಗಬೇಕಾಗಿದೆ ನಿನಗೆ? ಕೆಲಸದ ಸ್ವಲ್ಪ ಹೋಗ್ತೀನಿ ಮತ್ತೆ. ಹೌದಾ, ಆಯ್ತು ನಡಿ ಹಂಗಾರ, ನಾನು ಇನ್ನೊಂದು ಸ್ವಲ್ಪ ಕೆಲಸದ ಮುಗಿಸ್ತೀನಿ ಅದನ್ನಷ್ಟು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂದೇನವರ್ ಮತ್ತು ಸಂಗಡಿಗರಿಂದ ಚೌಡಕ್ಕಿ ಪದಗಳು. ಕೊಡಬೇಕ ಜಾಗ ದಂಬಾ ಸಾಬದಾಗ ಕಾ ಜಾಗ